ಸಂಚಕಾರ ಮಾಡದಿರಿ, ಇರುವುದೊಂದೇ ಭೂಮಿ, ಇರುವುದೊಂದೇ ಭೂಮಿ, ತುಳಿಯದಿರಿ ಕೇಡಿನ ದಾರಿ, ಹಸಿರನ್ನು ಕೊಲ್ಲದಿರಿ, ಉಸಿರಿಗೆ ಸಂಚಕಾರ ಮಾಡದಿರಿ. ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು ಈ ಕುರಿತಾಗಿ ರೈತರಿಂದ ಸಾರ್ವಜನಿಕರಿಂದ ಅಭಿಪ್ರಾಯಗಳನ್ನು ಪಡೆಯಲಾಗ್ತಾ ಇದೆ. ತಾವು ಪ್ರಶ್ನೆ ಅಥವಾ ಸಂದೇಶವನ್ನು ಕಳಿಸಬಹುದಾಗಿದೆ. ನಮ್ಮ ಮೊಬೈಲ್ ಸಂಖ್ಯೆ ಹೀಗಿದೆ: 9342063488, 9342063488. ಇಮೇಲ್ ವಿಳಾಸ ಹೀಗಿದೆ: dcc-empri@karnataka.gov.in. ಮತ್ತೊಮ್ಮೆ ಕೇಳಿ: dcc-empri@karnataka.gov.in. ಕಾರ್ಯಕ್ರಮದ ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ, ಸಹಕಾರ ಸುಧಾರಾಣಿ ಟಿ ಮತ್ತು ರಾಜಲಕ್ಷ್ಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಮಡಿಕೇರಿ, ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ನಿಧನ ಸುದ್ದಿ: ಮೂಲತ ಕಕ್ಕಬ್ಬೆ ಕರಾಳನ ಬೆಂಗಳೂರು ವಾಸಂಜ ಮೇಚಂಡ ಪೌತಿ ಬಿದ್ದಪ್ಪ ಎಂಡ ಪೊಣ್ಣು ಅಂಬಿಕಾ ಎಂಗ 85ನೇ ಬಯತಲಿ ಇಂದು ಮರಣಪಟ್ಟತೆ. ಮೇಚಂಡ ಅಂಬಿಕಾ ತಾಮನೆ ನಾಯಡ ಇಂಗಡ ಆಕಿರ್ ಕಾರ್ಯ ನಾಳೆ ಪೊಲಾಕ 11 ಗಂಟೆಗೆ ಬೆಂಗಳೂರು ಹೆಬ್ಬಾಳ ಕ್ರಿಮಿಟೋರಿಯಂ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪಿ. ಪ್ರಾಯೋಜಕರು: ಕಗ್ಗೋಡ್ಲು ಗ್ರಾಮದ ಮಂದಿರ ಶ್ರೀ ನಾಡಯ್ಯ, ಶ್ರೀಮತಿ ಚಂದ್ರಾವತಿ, ಕೃಷಿ ಪಂಡಿತ ಪ್ರಶಸ್ತಿ ಪಡ್ಕಂಡ ಮಂಗ ಶ್ರೀ ತೇಜಸ್, ಶ್ರೀಮತಿ ಸೌಮ್ಯ ಮತ್ತೆ ಮಕ್ಕ ಕಗ್ಗೋಡ್ಲು ಗ್ರಾಮ. ಸುದ್ದಿ ಜೊಂಪೆ ಓದ್ತಿರುವವು ಮಜ್ಜಿಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ರಾಜ್ಯ ಉಪಾಧ್ಯಕ್ಷರು ಎಸ್ಆರ್ ಮೆಹರೋಜ್ ಖಾನ್ ಅವು ಜನವರಿ 17 ಮತ್ತು 18ಕ್ಕೆ ಅಂದರೆ ನಾಳೆ ನಾಡ್ದು ಕೊಡಗು ಜಿಲ್ಲಾ ಪ್ರವಾಸ ಕಾರ್ಬಾರ್ ಹಮ್ಮಿಕೊಂಡಳು. ಮಾನ್ಯ ಉಪಾಧ್ಯಕ್ಷರು ನಾಳೆ ಜನವರಿ 17ರಂದು ಮಧ್ಯಾಹ್ನ 12 ಗಂಟೆಗೆ ಪ್ಯಾಟಿನ ವುಡ್ಸ್ಟಾಕ್ ರೆಸಾರ್ಟ್ಲಿ ಕೊಡಗು ಪತ್ರಕರ್ತರು ಆಯೋಜನೆ ಮಾಡಿದ ಸಂವಾದ ಕಾರ್ಯಕ್ರಮದಲ್ಲಿ ಕೂಡಿಯಾಡುವೆ. ಹಂಗೆ ಜನವರಿ 18ರಂದು ಒತ್ತಾರೆ 10 ಗಂಟೆಗೆ ಪ್ಯಾಟಿನ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯುತ್ತಿದ್ದ ಕೊಡಗು ಜಿಲ್ಲಾ ಪತ್ರಕರ್ತರ ಸಂಕ್ರಾಂತಿ ಕ್ರಿಕೆಟ್ ಸಂಭ್ರಮದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವೇತ ಉಪಾಧ್ಯಕ್ಷರ ಆಪ್ತ ಕಾರ್ಯದರ್ಶಿಗ ಮಾಹಿತಿ ಕೊಟ್ಟಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡು ಕೂಟಂದ ಅಂಬಿಗರ ಚೌಡಯ್ಯ ಜಯಂತಿ ಕಾರ್ಬಾರ್ ಜನವರಿ 21ಕ್ಕೆ ಹೊತ್ತಾರೆ 11 ಗಂಟೆಗೆ. ಹಂಗೆ ಜನವರಿ 19ರಂದು ಮಹಾಯೋಗಿ ವೇಮನ ಜಯಂತಿ ಹೊತ್ತಾರೆ 11 ಗಂಟೆಗೆ ಪ್ಯಾಟಿನ ಗಾಂಧಿ ಭವನದಲ್ಲಿ ನಡೆದದೆ. ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜ್ ಹಂಗೆ ಶಾಸಕರು ಸಂಸದರು ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡುವೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಪಾಜೆ ಗ್ರಾಮ ಪಂಚಾಯಿತಿ ಹಂಗೆ ಸಂಪಾಜೆ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಸಮಿತಿ ಇವರ ಕಡೆಯಿಂದ ಸಂಸ್ಕೃತಿ ಸೌರಭ ಕಾರ್ಯಕ್ರಮ ಜನವರಿ 17ರಂದು ಅಂದರೆ ನಾಳೆ 10:30 ಗಂಟೆಗೆ ಸಂಪಾಜೆ ಶ್ರೀ ಪಂಚಲಿಂಗೇಶ್ವರ ದೇವಾಲಯದ ಸಭಾಭಾಡಲಿ ನಡೆದಿದೆ. ಪೊನ್ನಂಪೇಟೆ ಅರಣ್ಯ ವಲಯದ ವ್ಯಾಪ್ತಿಗೆ ಸಂಬಂಧಪಟ್ಟ ಚೀನಿವಾಡ, ಕೊಂಗಣ, ಬಿಶೆಟ್ಟಿಗೇರಿ, ಕುಂದ, ಈಚೂರು, ಮುಗುಟಗೇರಿ, ಹಳ್ಳಿಗಟ್ಟು ಗ್ರಾಮಗಳಲ್ಲಿ ಬೀಡು ಬಿಟ್ಟ ಕಾಡಾನೆಗಳನ್ನ ಕಾಡಿಗೆ ಓಡಿಸಿಕೆ 18ರಂದು ಹೊತ್ತಾರೆ 9 ಗಂಟೆಯಿಂದ ಹಿಂಬತ್ತು 6:30 ಗಂಟೆಗೆ ಮುಟ್ಟ ಕಾರ್ಯಾಚರಣೆನ ಹಮ್ಮಿಕೊಂಡಳು. ತೋಟದ ಮಾಲೀಕರು ಮತ್ತೆ ಕಾರ್ಮಿಕರು ತಮ್ಮ ಕೆಲಸಗಾರ್ಯಗಳನ್ನ ನಿಲ್ಲಿಸುವ ಹಂಗೆ ಕಾರ್ಯಾಚರಣೆ ಸಮಯದಲ್ಲಿ ಸಾರ್ವಜನಿಕರು, ಗ್ರಾಮಸ್ಥರ ಹಂಗೆ ಬೆಳೆಗಾರರು ಎಚ್ಚರಿಕೆಯಿಂದ ಇದ್ದು ಕಾಡಾನೆ ಕಾರ್ಯಾಚರಣೆಯಲ್ಲಿ ಪಟಾಕಿ ಹೊಡೆಸದೆ ಇಲಾಖೆಯೊಟ್ಟಿಗೆ ಸಹಕರಿಸುವ ಹಂಗೆ ವಲಯ ಅರಣ್ಯಾಧಿಕಾರಿ ಪೊನ್ನಂಪೇಟೆ ಇವು ಕೇಳಿಕೊಂಡಳು.

ನಮ್ದು ಬಿ ಒನ್ ಇವೆಂಟ್ ಮ್ಯಾನೇಜ್ಮೆಂಟ್ ಉಂಡಲ್ಲ ಅಂಗ ಮಂಗಲ ಕುಣಿಕ ಪದೋಡು ಎಂಗೇಜ್ಮೆಂಟ್ ಎಲ್ಲಂಗು ಡೆಕೋರೇಷನ್ ಅನನೆ ಕ್ಯಾಟ್ರಿಂಗ್ ಕೂಡ ಮಾಡಿತಪ್ಪ ಒಳ ಪೂಜೆ ಅಂಜ ಬೆಂಡು ತಗತನೆ ನಮ್ಮ ಗುಣಮಟ್ಟಕ್ಕೆ ರಿಯಾಯಿತಿ ರೇಟ್ಲು ಚಾಯೋಡು ಮಾಡಿತಪ್ಪ ಬಿ ಒನ್ ಇವೆಂಟ್ ಮ್ಯಾನೇಜ್ಮೆಂಟ್ ಕೊಡುವ ಸಮಾಜ ಪಕ್ಕ ವಿರಾಜ್ಪೇಟೆ ಕಾಂಟ್ಯಾಕ್ಟ್ ಆರ್ಜೆಡ ಗಗನ್ ಗಣಪತಿ 9880600240 ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್ ಗ್ರಾನೈಟ್ ಸ್ಯಾನಿಟರಿ ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲುಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್ ಸಿಜೆ ಬಿಲ್ಡ್ವೇರ್ ಬೈಲುಗುಪ್ಪೆ ಕುಶಾಲ್ ನಗರ ಆಲ್ಸೋಟ್ ಇರಿಟಿ ಕಣ್ಣೂರ್ ಚಿರುಪುಯ ಬೆಳ್ಳರಿಕು ನೀಲೇಶ್ವರಂ ಸಿಜೆ ಬಿಲ್ಡ್ವೇರ್ ಟ್ರಸ್ಟ್ ದ ಲೆಗಸಿ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್ ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ ಪಾರ್ಕ್ ಎಸ್ಟಿಪಿ ಕ್ಲಬ್ ಹೌಸ್ ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್ ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ ವೀಕ್ಷಿಸಿ ಪರೀಕ್ಷಿಸಿ ಖರೀದಿಸಿ ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ ಕಾಲ್ ಮಾಡಿ 9243-00-2424 ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ ಇಂದತ ಕಾಲ